ಯಾವ ರೀತಿ ನಿರ್ವಹಣೆ ಮಾಡಬಹುದು ಸರ್? ಈ ಹೊಂಬಾಳೆ ತಿನ್ನುವಗಳನ್ನು ಹತೋಟಿ ಮಾಡೋ ವಿಧಾನ ಅಂದ್ರೆ ನಾನು ಹೇಳಿದ್ನಲ್ಲ, ಪ್ರಾರಂಭಿಕ ಹಂತದಲ್ಲಿ ಗುರುತಿಸೋದು ಬಹಳ ಮುಖ್ಯ. ನಮ್ಮ ರೈತ ಬಂಧುಗಳು ಯಾವುದೇ ಹುಳ ಆಗ್ಬಹುದು, ರೋಗ ಆಗ್ಬಹುದು, ಪ್ರಾರಂಭಿಕ ಹಂತದಲ್ಲಿ ನಾವು ಗುರುತಿಸಲಿಲ್ಲ ಅಂದ್ರೆ ಅದರ ಬಾಧೆ ಹೆಚ್ಚಾದ್ಮೇಲೆ ಏನೂ ಮಾಡಕ್ ಆಗೋದಿಲ್ಲ. ಸೊ ಕಣ್ಣು ಬೆಳಗಾದ್ಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು, ಡಾಕ್ಟ್ರೇ ನಮ್ಮ ಜೀವ ಉಳಿಸ್ರಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಬಾಟ್ಲ್ ಹಾಕ್ತಾರೆ, ಬದುಕಿ ನಿನ್ನ ಹಣೆ ಬರ ಅಂತಾರೆ. ಇದು ಅದೇ ಕೇಸು. ಹಾನಿ ಜಾಸ್ತಿ ಆದ್ಮೇಲೆ ಬಂದು ನಮ್ಮ ಹತ್ರ ಬಂದು, ಸ್ವಾಮಿ ನಮಗೆ ಹಾನಿ ಜಾಸ್ತಿ ಆಗಿದೆ ಅಂದರೆ ಆ ವಿಜ್ಞಾನಿ ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ರೈತ ಬಾಂಧವರು ಹೊಂಬಾಳೆ ತಿನ್ನುವಳುವನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸ್ಬಿಟ್ಟು ಹೊಂಬಾಳೆ ಹೆಸರುಗಳನ್ನ ತರ ಕೇಳ್ತೀವಿ ನಾವು. ರೈತ ಬಾಂಧವ್ರು ಯಾರಿಗೂ ಕೂಡ ನಾವು ಪೂರ್ತಿ ಹೊಂಬಾಳೆನೆ ಕತ್ತರಿಸ್ಕೊಂಬರ್ರಿ ಅಂತೇಳಿ ಒಂದೆರಡು ಹೆಸರುಗಳನ್ನು ತಗೊಂಬಂದ್ರೆ ನಾವು ಅದನ್ನು ನೋಡಿಬಿಟ್ಟು ಹೊಂಬಾಳೆ ತಿನ್ನುವ ಲಕ್ಷಣ ಕಂಡು ಬಂದರೆ ಕ್ಯುನಾಲ್ ವಾಸ್ ಅಂತ ಕೀಟನಾಶಕ ಬರುತ್ತೆ, 2 ml/L ನೀರು ಬೆರೆಸ್ಬಿಟ್ಟು ನಾವು ಸಿಂಪಡಣೆ ಮಾಡಿದರೆ ಈ ಹೊಂಬಾಳೆ ತಿನ್ನುವ ಹುಳವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಈ ರೀತಿ ಪ್ರಾರಂಭಿಕ ಹಂತದಲ್ಲೇ ಗುರುತಿಸ್ಬಿಟ್ಟು ಸಿಂಪಡಣೆ ಮಾಡಬೇಕು. ಬಾಧೆ ಜಾಸ್ತಿ ಆದ್ಮೇಲೆ ನಾವು ಹತೋಟಿ ಮಾಡಕ್ ಹೋದ್ರೆ ಇದನ್ನ ಹತೋಟಿ ಕಷ್ಟ ಆಗುತ್ತೆ. ಸರ್, ಈಗ ಇನ್ನೊಂದು ಕೀಟ ಹೇಳಿದ್ರಿ, ಸುಳಿ ತಿಗಣೆ ಅಂತ, ಇದು ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಅಡಿಕೆ ಬೆಳೆಯಲ್ಲಿ ಹೆಸರೇ ಇದೆ ಅದು, ಏನಂತ? ಸುಳಿ ತಿಗಣೆ. ಅನೇಕ ರೈತರು ಈ ಸುಳಿ ತಿಗಣೆ ಬಾಧೆನೇ ಏನೇ ಮಾಡ್ಕೊಂಡ್ಬಿಡ್ತಾರೆ, ಸರ್ ರೋಗ ಬಂದ್ಬಿಟ್ಟಿದೆ ಅಂತ. ಯಾಕಂದ್ರೆ ಇದ್ರ ಬಾಧೆ ಲಕ್ಷಣಗಳು ರೋಗದ ತರ ಕಾಣ್ತ, ಯಾಕೆ ರೋಗದ ತರ ಕಾಣ್ತವೆ ಅಂದ್ರೆ ಇದು ಹೆಸರೇ ಇದೆ, ಅದು ಸುಳಿ ತಿಗಣೆ. ಆ ಸುಳಿ ತಿಗಣೆ ಎಲ್ಲಿರುತ್ತೆ ಅಂದ್ರೆ ಸುಳಿ ಪಕ್ಕದಲ್ಲೇ ಬಚ್ಚಿಕೊಂಡಿರ್ತಾವ, ಆಗಲೊತ್ತು ಬಚ್ಚಿಕೊಂಡಿರ್ತಾವ. ಬಿಸಿಲು ಇದ್ದಾಗ ಅವು ಚುರುಕಾಗಿರಲ್ಲ, ಅವು ರಾತ್ರಿ ಹೊತ್ತು ಭಾರಿ ಚುರುಕಾಗಿರ್ತಾವ ತಂಪತ್ನಾಗ, ಆಗಲೊತ್ತು ಬಚ್ಚಿಕೊಂಡಿರ್ತಾವ ಅವು. ರಾತ್ರಿ ಹೊತ್ತು ತಂಪತ್ನಾಗ ಸುಳಿ ಮೇಲೆ ಹೋಗ್ಬಿಟ್ಟು ಎಲ್ಲ ಚುಚ್ಚಿ ಚುಚ್ಚಿ ರಸ ಇರುತ್ತಾವ. ಸೊ ಚುಚ್ಚಿ ಚುಚ್ಚಿ ರಸ ಇದ್ದಾಗ ಎಲ್ಲೆಲ್ಲಿ ಚುಚ್ಚಿ ರಸ ಇರಿರ್ತಾವ ಅಲ್ಲೆಲ್ಲ ಮಚ್ಚೆ ಬರ್ತಾವ. ಆ ಸುಳಿ ಓಪನ್ ಆದ್ಮೇಲೆ ಅರಳ್ಕೊಳತ್ತಲ್ಲ, ಎಲೆ ಹರಡ್ಕೊಂಡಾಗ ಆ ಎಲೆ ಮೇಲೆ ಕಾಣ್ಕೊಂತಾವ ಮಚ್ಚೆಗಳು. ಸಾರ್ ಎಲೆ ಮೇಲೆ ರೋಗ ಬಂದ್ಬಿಟ್ಟಿದ್ರೆ ಅನೇಕ ರೈತರು ಸಾರ್ ರೋಗ ಅಂತಲ್ಲಪ್ಪ, ರೋಗ ಅಲ್ಲ ಇದು, ಸುಳಿ ತಿಗಣೆ. ಅದೇ ಲಕ್ಷಣ, ಸುಳಿ ತಿಗಣೆ ನೋಡಿ ಔಷಧಿ ಸಿಂಪಡ. ಅನೇಕ ರೈತರು ಏನ್ ಮಾಡ್ತಾರೆ ಅಂದ್ರೆ ಆ ಎಲೆನಲ್ಲಿ ಮಚ್ಚೆ ಬಂದ್ರೆ ನೋಡಿ ಔಷಧಿ ಹೊಡಿಯಕ್ಕೆ ಉಪಯೋಗ ಇಲ್ಲ, ಮಚ್ಚೆಗೆ ಇದಕ್ಕೂ ಸಂಬಂಧ ಮುಗಿದೋಗಿದೆ. ಯಾಕೆ ಹೇಳಿ, ಸುಳಿನಲ್ಲಿ ರಸ ಇರುವ ಹುಳುವನ್ನು ಗುರುತಿಸಿ ಸುಳಿಗೆ ನಾವು ಸಿಂಪಡಣೆ ಮಾಡಿದ್ರೆ ಮಾತ್ರ ಸುಳಿ ತಿಗಣೆಯನ್ನು ಹತೋಟಿ ಮಾಡ್ಬೋದು. ನೋಡಿ, ರೈತ ಬಂದವ್ರು ನಾವು ಯಾವಾಗಲೂ ಹೋಗ್ತೀವಿ, ಎಲೆ ಮೇಲೆ ಮಚ್ಚೆ ಕಾಣಿಸ್ಕೊಂಡಾಗ ಸುಳಿಯನ್ನು ಗಮನಿಸ್ರಿ. ಆ ಸುಳಿ ಸಂದಿನ ಹುಳ ಇರ್ತವೆ, ಆ ಹುಳ ಇದ್ದಾಗ ಆ ಸುಳಿ ಸಂದಿಲಿ ನಾವು ಗಮನಿಸಿದಾಗ ತಲೆ ಏನಿದ್ದಂಗಿತ್ತು, ಮರಿಗಳೆಲ್ಲ ಬೆಳ್ಳಗಿರ್ತವೆ, ದೊಡ್ಡವಲ್ಲ ಕೆಂಪಗಿತ್ತ. ಸೊ ಆ ಸುಳಿ ಸಂದಿಲಿ ಹುಳುಗಳನ್ನು ನೋಡಿ ಔಷಧಿ ಹೊಡಿಬೇಕೇ ಹೊರತು ಈ ಮಚ್ಚೆಗಳನ್ನು ನೋಡಿ ಔಷಧಿ ಹೊಡೆದ್ರೆ ಉಪಯೋಗ ಇಲ್ಲ. ಅನೇಕ ರೈತರೇ ಮಾಡ್ಬಿಟ್ಟೆ, ಅಯ್ಯ ಸರ್ ಮಚ್ಚೆ ಬಂದ್ಬಿಡ್ತು, ಅದಕ್ಕೆ ಔಷಧಿ ಉಪಯೋಗ ಇಲ್ಲ. ಯಾಕೆಂದ್ರೆ ಸುಳಿನಲ್ಲಿ ಹಾನಿಯಾಗಿರೋದು, ಸುಳಿ ಸಂದಿಲಿ ಹುಳ ಇರೋದು ನೋಡ್ಕೊಂಡು ಸಿಂಪಡಣೆ ಮಾಡಿದರೆ ಹತೋಟಿಯನ್ನು ನಾವು ಯಶಸ್ವಿಯಾಗಿ ಮಾಡಬಹುದು. ಇದು ಸುಳಿ ತಿಂಗಳ ಬಗ್ಗೆ ರೈತರು ಬಹಳ ತಪ್ಪು ಕಲ್ಪವ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಎಲೆ ಎಲೆ ಎಲ್ಲ ಮಚ್ಚೆ ಬಂದಿರ್ತವೆ, ಅವ್ನು ಸಾರ್ ಮಚ್ಚೆ ಬಂದಿದ್ದೆ ರೋಗ ಬಂದಿಂತ. ಅದು ರೋಗ ಅಲ್ಲ, ಅದು ಸುಳಿ ತಿಗಣೆಯ ಹಾನಿಯ ಲಕ್ಷಣಗಳು. ಇನ್ನು ರೈತ ಬಂದ ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಥವಾ ಏನು ಕ್ರಮ ಅನುಸರಿಸಬೇಕಾಗ್ತದೆ? ಸುಳಿತಿಗಳನ್ನು ಹತೋಟಿ ಮಾಡುವ ವಿಧಾನಗಳು ಅಂದರೆ ಮಚ್ಚೆಗಳು ಗರಿಮೆ ಕಾಣಿಸ್ಕೊಂಡು ಅಷ್ಟೊತ್ತಿಗೆ ಅದರಲ್ಲೇ ತಿಂದು ಹಾನಿ ಅದು ಕೊನೆ ಅಂತ. ಆ ಹಂತದಲ್ಲಿ ಕೆಲವು ಬಾರಿ ಸುಳಿ ತಿಗಣಲ್ಲಿ ಇರಬಹುದು, ಇಲ್ಲದೇನೇನು ಇರಬಹುದು. ಆದ್ದರಿಂದ ರೈತ ಬಾಂಧವರು ಒಣ ವಾತಾವರಣ ಇದ್ದಾಗ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲ ಮಳೆಗಾಲ ಮುಗಿದ ನಂತರ ಆಗಾಗ್ಗೆ ಗಿಡಗಳಲ್ಲಿ ಸುಳಿ ಸಂದಿಲಿ ಹುಳ ಇದೆ ಅಂತ ಚೆಕ್ ಮಾಡಬೇಕು, ಅದು ಬಹಳ ಮುಖ್ಯ. ಆ ಹುಳ ಇದ್ದಾಗ ಔಷಧಿ ಹೊಡಿಬೇಕು, ಆ ಲಕ್ಷಣಗಳು ನೋಡಿ ಔಷಧಿ ಹೊಡೆದ್ರೆ ಉಪಯೋಗ ಇಲ್ಲ. ಅವಾಗ ಯಾಕಂದ್ರೆ ಅವನ್ನ ತಿಗಣೆ ಇರೋದಿಲ್ಲ ಅವಾಗ, ಎಷ್ಟೋ ಬಾರಿ ಅವ್ರು ಅದು ಹಳೆಯ ಬಾಧೆ, ಅದು 2 ತಿಂಗಳು 3 ತಿಂಗಳು ಮುಂಚೆ ಹಾನಿಯಾಗಿರೋ ಲಕ್ಷಣಗಳು ನಿಮಗೆ ಕಾಣ್ತವೆ ಎಲ್ಲೇ. ಸೊ ಅದರಿಂದ ರೈತ ಬಾಂಧವರು ಗುರುತಿಸಿಬಿಟ್ಟು ಇದನ್ನು ಕಾಣಿಸ್ಕೊಂಡು ಇದಕ್ಕೂ ಅಷ್ಟೇ ಡೈಮಿಥೈಟ್ ಅಂತಕ್ಕಂಥ ಈ ಕೀಟನಾಶಕವನ್ನು 1 pint/L ನೀರು ಬೆಳೆಸಿ ಸುಳಿ ಸುಳಿ ಸಂದಿ ಸುಳಿ ಪಕ್ಕದ ಗಿಡಕ್ಕೆ ಅಷ್ಟೇ ಸಿಂಪಡಣೆ ಮಾಡ್ಬೇಕು. ಇಡೀ ಅಡಿಕೆ ಗಿಡಕ್ಕೆ ಸಿಂಪಡಣೆ ಮಾಡೋದು ಬೇಕಾಗಲ್ಲ, ಯಾಕೆಂದ್ರೆ ಅವು ಸುಳಿ ಸುಳಿ ಪಕ್ಕದ ಗರಿಯಲ್ಲಿ ಮಾತ್ರ ಬಚ್ಚಿಕೊಂಡಿರ್ತವೆ, ಬೇರೆ ಯಾವ ಜಾಗ ಹೋಗೋದಿಲ್ಲ. ಯಾವ ಸುಳಿ ತಿಗಣೆಗಳು. ಸೊ ಇದನ್ನು ಗಮನಿಸ್ಕೊಂಡು ಆಮೇಲೆ ಇದಕ್ಕೆ ಫೋರೇಟ್ ಬರುತ್ತೆ. ಫೋರೇಟು ಅಷ್ಟೇ, 1-5 gram ಸಣ್ಣ, ಈಗ ನಾವು ಸಂಕ್ರಾಂತಿ ಸಮಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳು ತಗೊಂತೀವಲ್ಲ, ಅಂಥ ಕವರ್ಗಳು ತೂತ ಮಾಡಿ ಅದರೊಳಗೆ 4-5 gram ಫೋರೇಟ್ ಇಟ್ಬಿಟ್ಟು ಅವನ್ನ ಸುಳಿ ಸಂದಿಗೆ ಇಟ್ಬಿಟ್ರೆ ಆ ವಾಸನೆಗೆ ಯಾವ ಹುಳನ ಅಲ್ಲಿ ಹೋಗೋದು. ಅದು ಮಾಡ್ಬೋದು, ಅದು ದೊಡ್ಡ ಮರಗಳಿಗೆ ಅದು ಇಡೋದು ಕಷ್ಟ ಆಗುತ್ತೆ ರೈತ ಬಂದವರಿಗೆ. ಅದಕ್ಕೇನು ಅಂದರೆ ಈ ಬೇಸಿಗೆ ಸಮಯದಲ್ಲಿ ಮಳೆಗಾಲ ಮುಗಿದಂತ 1-2 times ನಾವು ಸಿಂಪಡಣೆ ಮಾಡಿದರೆ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಸರ್, ಇನ್ನೊಂದು ರೋಗ ಹೇಳಿದ್ರಿ, ಕೆಂಪು ಅಥವಾ ಬಿಳಿ ನುಸಿ ಕಂಡು ಬರುತ್ತೆ, ಇದ್ರ ಬಾಧೆನೂ ಸಾಕಷ್ಟು ಇರುತ್ತೆ ರೈತರು ಅನುಭವಿಸ್ತಾರೆ ಅಂತ, ಇದನ್ನ ಯಾವ ರೀತಿ ರೈತರು ನಿರ್ವಹಣೆ ಮಾಡಬೇಕಾಗ್ತದೆ? ನುಸಿ ಬಾಧೆನಲ್ಲಿ ರೈತ ಬಾಂಧವರು 2 ರೀತಿ ಸಮಸ್ಯೆ ಬರುತ್ತೆ, 1 kempu nusi ಅಂತ, 1 bili nusi ಅಂತ. ಕೆಂಪು ನುಸಿ ಅಂತ ಬೆರಳಗಿಂಗ ಎಲೆ ಕೆಳಭಾಗದ ಬೆರಳಗಿಂಗ ಅಂತ ರಕ್ತ ಆದಂಗತ್ತೆ ಗುರುತಿಸ್ತಾರೆ, ಆದ್ರೆ ಬಿಳಿ ನುಸಿ ಗೊತ್ತಾಗಲ್ವಾ, ಬೆರಳಂಗ ಉದ್ದಿರು ಏನೋ ಗೊತ್ತಾಗೋದಿಲ್ಲ. ಸೊ ಅವ್ರೇ ಮಾಡ್ಬಿಡ್ತಾರೆ, ಪ್ರಾರಂಭದಲ್ಲಿ ಇದು ಗೊತ್ತಾಗೋದಿಲ್ಲ, ಎಲೆ ಎಲ್ಲ ಹಳದಿ ಆಗ್ಬಿಡ್ತವೆ, ಹಳದಿ ಆದ ತಗೊಂಬತ್ತ ನಮ್ಮ ಹತ್ರ ಸಾರ್ ನೋಡಿದ್ರು, ಆ ಹಂತದಲ್ಲೆಲ್ಲ ಮುಗಿದೋಗಿರ್ತದ್ರ ಹಾನಿ ಲಕ್ಷಣ. ಸೊ ಆ ಹಂತದಲ್ಲಿ ನಾವು ಅದನ್ನ ಸಿಂಪಡಣೆ ಮಾಡಕ್ ಹೋದ್ರೆ ಅದು ಪರಿಣಾಮಕಾರಿ ಇಲ್ಲ. ಅದರಿಂದ ರೈತ ಬಾಂಧವರು ಈ ನುಸಿಗಳನ್ನು ಗುರುತಿಸೋದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಎಲೆಗಳನ್ನು ತಂದ್ರೆ ನಾವು ಅದ್ರ ಲಕ್ಷಣ ಹೇಳ್ಕೊಡ್ತೇವೆ, ಕಲಿಬೇಕು. ಯಾಕೆಂದ್ರೆ ರೈತರು ವಿಜ್ಞಾನಿ ಆದ್ರೆ ಸಮಸ್ಯೆ ಪರಿಹಾರ, ಹೊಲದಲ್ಲಿರೋ ರೈತ ಬಾಂಧವರು ನಾವು, ಅವ್ರಿಗೆ ಮಾಹಿತಿ ಕೊಡೋದು ನಮ್ಮ ಕೆಲಸ. ಸೊ ಅದರಿಂದ ಈ ನುಸಿಗಳು ಹೇಗೆ ಅಂದ್ರೆ, ಈ ನುಸಿಗಳು ಅಷ್ಟೇ, ಇವು ಕೀಟ ತರನೇ ರಸ ಇರ್ತವೆ. ಸೊ ಇವು ಮೊಟ್ಟೆ ಇಟ್ಬಿಡ್ತವೆ, ಮೊಟ್ಟೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಲ್ಲ ಅದು ನುಸಿ, ಅದು ಪ್ರಾರಂಭಿಕ ಅಂತ ಮರಿ ಹಂತಗಳು ಅವು ಕಣ್ಣಿಗೆ ಕಾಣಲ್ಲ, ಬಹಳ ಚಿಕ್ಕವಿತ್ತು. ಮೊಟ್ಟೆಗಳು ಕಣ್ಣಿಗೆ ಕಾಣಲ್ಲ, ಪ್ರಾರಂಭಿಕ ಮೊದಲನೇ ಹಂತ ಎರಡನೇ ಹಂತಗಳು ಕಣ್ಣಿಗೆ ಕಾಣಲ್ಲ. ಸೊ ಆ ಹಂತದಲ್ಲೇ ಹಾನಿ ಆಗ್ಬಿಟ್ಟಿರುತ್ತೆ, ದೊಡ್ಡದಾದ್ಮೇಲೆ ಸ್ವಲ್ಪ ಕಣ್ಣಿಗೆ ಕಾಣುತ್ತೆ. ಸೊ ಆದ್ರಿಂದ ರೈತ ಬಾಂಧವರು ಬೇಸಿಗೆಕಾಲ ಶುರುವಾಗ ಇಂಥ ಸಮಯದಲ್ಲಿ ಒಂದೆರಡು ಎಲೆಗಳನ್ನು ಕತ್ತರಿಸ್ಕೊಂಬಿಟ್ಟು ನಮ್ಮ ಕೃಷಿ ವಿಜ್ಞಾನ, ನಾವು ಸೂಕ್ಷ್ಮದರ್ಶಕ ಯಂತ್ರ ಮೂಲಕ ನೋಡ್ತೀವಿ, ಇಲ್ಲ ಭೂತ್ ಕನ್ನಡ ಮೂಲಕ ನೋಡ್ತೀವಿ, ನೋಡ್ಬಿಟ್ಟು ಅದನ್ನ ರೈತರು ಯಾವ ರೀತಿ ಗುರುತಿಸ್ಬೇಕು ಅಂತ ಹೇಳ್ತಾರೆ. ಹಾನಿ ಜಾಸ್ತಿ ಆದಾಗ ಕೆಂಪು ನುಸಿ ಇದ್ರೆ ಬೆರಳಿಗೆ ಉಜ್ಜಿದೆ ರಕ್ತ ಆದಂಗತೆ ಗುರುತಿಸ್ತಾರೆ, ಬಿಳಿ ನುಸಿ ಗೊತ್ತಾಗುತ್ತೆ. ಸೊ ಅದರಿಂದ ರೈತ ಬಾಂಧವರು ಈ ನುಸಿ ಬಾಧೆಗಳನ್ನು, ಇದು ಬೇಸಿಗೆ ಕಾಲ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ನೀವು ಅದ್ರ ಸಿಂಪಡಣೆ ಮಾಡಲ ಅಂದ್ರೆ ಗಿಡನೇ ಒಣಗೋಗ್ಬಿಡುತ್ತೆ. ತಲೆ ಏನಿದ್ದಂಗೆ, ಇದು ತಲೆ ತುಂಬ ಏನಿದ್ರೆ ಕ್ಯಾರ್ ತಲೆ ಕೂದಲ ಉದುರಬಿಡ್ತು, ಇದು ಹಾಗೇನೆ. ಸೊ ಆದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಗುರುತಿಸೋದನ್ನ ಕಲಿಬೇಕು ರೈತ ಬಾಂಧವರು. ಗುರುತಿಸಿಬಿಟ್ರೆ ಈ ನುಸಿ ಬಾಧೆಯನ್ನು ಹತೋಟಿ ಮಾಡಬಹುದು. ಯಾವ ರೀತಿ ಹತೋಟಿ ಮಾಡಬಹುದು ನುಸಿ ಬಾಧೆನ? ಸೊ ನುಸಿ ಬಾಧೆನ ಯಾಗಲಲ್ಲ ನಾವು ಕೀಟನಾಶಕ ಸಿಂಪಡಣೆ ಮಾಡಕ್ ಬರಲ್ಲ, ಇವಕ್ಕೆ ನುಸಿನಾಶಕಗಳನ್ನೇ ಸಿಂಪಡಣೆ ಮಾಡುದು. ನುಸಿನಾಶಕಗಳು ಇತ್ತೀಚೆಗೆ ನಾವು ಮುಂಚೆ ಡೈಕಾಪಾಲ್ ಹೇಳ್ತಿದ್ವಿ, 2.5 ಮಿಲಿಯನ್ ಒಂದು ಲೀಟ್ರಿಗೆ ಬೆಸ್ಟ್ ಸಿಂಪಡಣೆ ಮಾಡಿ, ಇತ್ತೀಚೆಗೆ ಡೈಕಾಪಾಲ್ ಅಂತಕ್ಕಂಥ ನುಸಿನಾಶಕ ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಾವ ಇದೆ ಅಂತಾರೆ. ಸೊ ಅದ್ರ ಬದಲು ಇವಾಗ ಫಿನಜಾಕ್ವಿನ್ ಅಂತಕ್ಕಂಥ ನುಸಿನಾಶಕ ಒಂದು ಹೇಳ್ತೀವಿ, ಅದು 1.7 ಮಿಲಿ ಒಂದು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿದರೆ ಅದನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಅದನ್ನ ಎಲೆ ಕೆಳಭಾಗ ಸಿಂಪಡಣೆ ಮಾಡಿ, ಆಮೇಲೆ ರೈತ ಬಂದವರು ಸಿಂಪಡಣೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ, ಇದಕ್ಕೆ ಸ್ವಲ್ಪ ಈ ಅಂಟು ಅಂತೀವಲ್ಲ ನಾವು, ಸ್ಪ್ರೆಡ್ಡರ್ ಅಥವಾ ಸ್ಟಿಕ್ಕರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅವನ್ನ ಹಾಕೊಂಡು ಸಿಂಪಡಣೆ ಮಾಡ್ಬೇಕು. ಅಡಿಕೆ ಗಿಡಕ್ಕೆ, ಬಾಳೆ ಗಿಡಕ್ಕೆ ಸಿಂಪಡಣೆ ಮಾಡ್ಬೇಕಾರೆ ಯಾಕೆ ಅಂದರೆ, ನಾವು ಅದನ್ನ ಸಿಂಪಡಣೆ ಮಾಡಲ್ಲ ಅಂದರೆ ಅದು ಅಡಿಕೆಯಲ್ಲಿ ತುಂಬ ನುಣುಪಾಗಿರೋದ್ರಿಂದ ಜಾರುತ್ತೆ. ಅದನ್ನ ನಾಲ್ಕೊಂಡು ಸಿಂಪಡಣೆ ಮಾಡಿ ಫಿನಜಾಕ್ವಿನ್ 1.7 ಸಿಂಪಡಣೆ ಮಾಡಿದ್ರೆ ಹತೋಟಿ ಬರುತ್ತೆ. ಸರ್ ಇದು ಆಗಲಲ್ಲ ಬರುತ್ತೆ, ಅವಾಗ ಇರ್ತಾರೆ ಅಂತ ಔಷಧಿ ನುಸಿನಾಕ್ಷಿ ಸಿಂಪಡಣೆ ಮಾಡೋದು ಅಂತ ಪಾಪ ರೈತರು ಕೇಳ್ತಾರೆ. ಅಗಲೆಲ್ಲ ಸಿಂಪಡಣೆ ಮಾಡೋಕ್ಕಾಗಲ್ಲ, ಅಗಲೆಲ್ಲ ಸಿಂಪಡಣೆ ಮಾಡೋದು ಕರಗಿಸ್ಕೊಳ್ಳೋ ಶಕ್ತಿ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರ್ಬೇಕು ರೈತ ಬಂದವರು. ಇದು ಹತೋಟಿ ಆಗುತ್ತೆ, ಅಗಲಲ್ಲ ಅದನ್ನೇ ಸಿಂಪಡಣೆ ಮಾಡಿದರೆ ಕುಡ್ಕೊಡ್ತಾರೆ, ಆಗಲಲ್ಲ ಕುಡ್ಕೊಡ್ದು ಏನು ಕುಡಿದ್ರೆ ಏನಾಗಲ್ಲ ಹಂಗಾಗ್ಬಿಡ್ತಿ, ಕುಡ್ಕೊಡ್ತಾರ ಆಗ್ಬಿಟ್ಟ ಇನ್ನು ಹುಳುಗಳು ನುಸಿಗಳು ಈಗ. ಸೊ ಅದಕ್ಕೆ ಒಂದು ಬಾರಿ ನುಸಿನಾಶಕ ಸಿಂಪಡಣೆ ಮಾಡಿ ಇನ್ನೊಂದು ಬಾರಿ ಏನು ಮಾಡಬೇಕು ಅಂದರೆ, ಬರೀ ನೀರನ್ನು ಸಿಂಪಡಣೆ ಮಾಡಬೇಕು. ಜಾಸ್ತಿ ಒತ್ತಡದಲ್ಲಿ ನೀರನ್ನು ಸಿಂಪಡಣೆ ಮಾಡಿಬಿಟ್ರೆ ಮಳೆಗಾಲದ ಮಳೆ ಬಂದು ಹುಡುಕಿರೋ ಸಿಗಲ್ಲವು. ನಾವು ಬೇಸಿಗೆ ಕಾಲದಲ್ಲೂ ಕೂಡ ಒಂದು ಬಾರಿ ನುಸಿನಾಶಕ ಸಿಂಪಡಣೆ ಬರೀ ಮಾಡಿದ್ಮೇಲೆ ಇನ್ನೊಂದು ಬಾರಿ ಬರೀ ನೀರನ್ನು ಹೆಚ್ಚಿಗೆ ಒತ್ತಡದಲ್ಲಿ ಸಿಂಪಡಣೆ ಮಾಡಿ ತೊಳ್ಕೊಂಡು ಕೆಳ ಬಿದ್ಬಿಡ್ತು, ಅವು ಕೆಳಗಿಂದ ಮೇಲೆ ಹೋಗ್ಬಿಟ್ಟು ಮತ್ತೆ ಮೊಟ್ಟೆ ಇಡೋಷ್ಟಕ್ಕೆ ಅರ್ಧ ಆಯಸ್ಬಿಡ್ತು. ಈ ರೀತಿ ಹತೋಟಿ ಮಾಡಬೇಕು, ಬರೀ ನಾವು ನುಸಿನಾಶಕವನ್ನೇ ಹತೋಟಿ ಮಾಡೋದು ಕಷ್ಟಕರ ಆಗುತ್ತೆ. ರೈತ ಬಂದು ಇದೆಲ್ಲ ಮಾಹಿತಿನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಂದು ನಿಮಗೆಲ್ಲ ಮಾಹಿತಿನ ಹೆಚ್ಚಿನ ಪ್ರಮಾಣ ತಿಳಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ. ಈಗ ಕೀಟಗಳ ಬಗ್ಗೆ ಎಲ್ಲ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ ಸರ್. ಈಗ ಇದರಲ್ಲಿ ಸಾಕಷ್ಟು ರೋಗಗಳ ಬಗ್ಗೆ ಹೇಳಿದ್ರೆ, ಪ್ರಮುಖವಾಗಿ ಸುಳಿ ಕೊಳೆ ರೋಗ ಕಂಡು ಬರುತ್ತಲ್ಲ, ಈಗ ಹೆಚ್ಚಾಗಿ ಅದನ್ನ ನೋಡ್ತಾ ಇರ್ತೀವಿ, ಅದನ್ನ ಯಾವ ರೀತಿ ಗುರುತಿಸಬೇಕು, ಅದು ಯಾವ ಹಂತದಲ್ಲಿ ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಇತ್ತೀಚೆಗೆ ಸುಳಿ ಕೊಳೆ ರೋಗನು ಅಡಿಕೆನಲ್ಲಿ ಒಂದು ಪ್ರಮುಖವಾದ ರೋಗ ಆಗ್ತಾ ಇದೆ. ಮೊನ್ನೆ ಒಬ್ಬ ರೈತ ನಮ್ಮ ಕೃಷಿ ವಿಜ್ಞಾನಕ್ಕೆ ಬಂದ್ಬಿಟ್ರು, ಸರ್ ಬಂದ್ಬಿಟ್ಟು ನಮ್ಮಲ್ಲಿ ಸುಳಿ ಕೊಳೆ ರೋಗ ಬಂದಿದೆ ಸರ್, ಎಷ್ಟು ಗಿಡಕ್ಕೆ ಬಂದಿದೆ ಯಜಮಾನ್ರೆ ಅಂದೆ. ಸರ್ 500 ಗಿಡದಲ್ಲಿ 300 ಗಿಡಕ್ಕೆ ಬಂದಿತ್ತು ಅಂದ್ಬಿಡ್ಬೋದು. ನಾನಿಲ್ಲಿ ಯಜಮಾನ್ರೆ ಇನ್ನೊಂದು ವಾರ ಬಿಟ್ಟಿದ್ರೆ ಎಲ್ಲಕ್ಕೂ ಬಂದ್ಬಿಡವಲ್ಲ ಅಂದೆ. ಯಾಕಂದ್ರೆ ನಾವು ಮಾತು ಕೇಳಕ್ಕೆ ನಮಗೆ ಬೇಜಾರಾಗುತ್ತೆ, ಒಂದೋ ಎರಡೋ ಗಿಡ ಅದ ಬರ್ಬೇಕು ತಾನೆ, 300 ಗಿಡಕ್ಕೆ ಬಂದಿದೆ ಅಂದರೆ ನಮಗೆ ಬೇಜಾರಾಗುತ್ತೆ. ಸೊ ಅವ್ರಿಗೆ ಹೇಳಿದ್ರು, ಯಾವುದೇ ಒಂದು ಸುಳಿ ಕೊಳೆ ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಒಂದೋ ಎರಡೋ ಗಿಡದಲ್ಲಿ ಅದು ಲಕ್ಷಣ ಕಾಣಿಕೆ ತಕ್ಷಣ ಬನ್ನಿ, ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಸರ್ ಈ ಸುಳಿ ಕೊಳೆ ಲಕ್ಷಣ ಹೆಂಗೆ ಗುಡಿಸೋದು? ಏನಲ್ಲ ಸುಳಿ ಬಾಡ್ದಂಗಾಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ ಸುಳಿ ಬಾಡ್ದಂಗಾಯ್ತು ಅಂದ್ಮೇಲೆ ಏನೋ ಸಮಸ್ಯೆ ಇದೆ ಅಂತ. ಆ ನಂತರ ಬಾಡ್ದಂಗಾಗ್ಬಿಟ್ಟು ಒಣಗಕ್ಕೆ ಶುರುವಾಗುತ್ತೆ, ಹಳದಿ ಆಗಿದಾಗುತ್ತೆ, ಆಮೇಲೆ ಅದನ್ನ ಸುಳಿ ಕಿತ್ರಿ ಕೈ ಬರುತ್ತೆ, ಕಿತ್ರಿ ಕೈ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ, ಆ ಕೆಟ್ಟ ವಾಸನೆ ಬಂತು ಅಂದರೆ ಸುಳಿ ಕೊಳೆ ರೋಗ. ಆನಂತರ ಇನ್ನು ಸುಳಿ ಊತ ಬಂದಿರುತ್ತೆ ಕೆಲವರಲ್ಲಿ, ಆ ಊತ ಬಂದಿರೋದನ್ನ ಊತವನ್ನು ಸ್ವಲ್ಪ ಸೀಳ್ಬೇಕು, ಇದನ್ನು ಮಾಡ್ಬೇಕು, ಹಂಗಂತ ಎಲ್ಲಕ್ಕೂ ಸೀಳ್ಕೊಂಡು ಹೋಗೋದಲ್ಲ, ಊತ ಬಂದಿರೋಕ್ಕೆ ಮಾತ್ರ ಸೀಳ್ಬೇಕಾಗುತ್ತೆ. ಸೊ ಈ ರೀತಿ ಸುಳಿ ಕೊಳೆ ರೋಗವನ್ನು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿಬಿಟ್ಟು ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡ್ರೆ ಇದನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇದನ್ನು ಹತೋಟಿ ಮಾಡಲಿಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಶಿಲೀಂಧ್ರನಾಶಕವನ್ನು 3 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸುಳಿಗೆ ತೋಯಿಸ್ಬೇಕು. ಯಾಕಂದರೆ ಕೆಲವರೇ ಸಿಂಪಡಣೆ ಮಾಡ್ಕೊಂಡು ಅದ್ರ ಉಪಯೋಗ ಆಗಲ್ಲ, ಯಾಕೆಳೆ ಆ ಸುಳಿ ಸಂಧಿ ಒಳಗೆಲ್ಲ ಔಷಧಿ ಹೋಗ್ಬೇಕಲ್ಲ. ಸೊ ಆ ಥರ ಹಿಡ್ಕೊಂಡು ಎಲ್ಲ ಆಮೇಲೆ ಒಂದು ಗಿಡ ಎರಡು ಗಿಡ ಕಳಿಸ್ಕೊಂಡು ಎಲ್ಲ ಗಿಡಕ್ಕೂ ಸಿಂಪಡಣೆ ಮಾಡಿ, ಯಾಕಂದ್ರೆ ಅವೆರಡಕ್ಕೆ ಸಿಂಪಡಣೆ ಮಾಡಿಬಿಟ್ಟಾಗ ಮತ್ತೆ ಬೇರೆ ಹೋಗಿ ಬರುತ್ತೆ, ಅದು ಗಾಳಿಯಿಂದ ಆಡುತ್ತೆ ರೋಗ. ಸೊ ಅದರಿಂದ ಸುಳಿ ಕೊಳೆ ರೋಗಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತಕ್ಕಂಥ ಶಿಲೀಂಧ್ರನಾಶಕವನ್ನು 3 ಗ್ರಾಂ 1 ಲೀಟರ್ನಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಸುಳಿ ಕೊಳೆ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಸರ್, ಇನ್ನೊಂದು ಅಣಬೆ ರೋಗ ಅಂತ ಹೇಳಿದ್ರೆ ಅದು ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಸರ್? ಅಣಬೆ ರೋಗ ಇತ್ತೀಚಿನ ದಿನಗಳಲ್ಲೂ ಕೂಡ ಅದು ವಿಪರೀತ ಆಗ್ತಾ ಇದೆ. ನಾವು ತೆಂಗು ಅಡಿಕೆ ಎಲ್ಲರೂ ಎಲ್ಲದಕ್ಕೂ ಬಂದ್ಬಿಡುತ್ತೆ ಅಣಬೆ ರೋಗ, ತೆಂಗಿನಲ್ಲೂ ಸ್ವರ್ಗ ರೋಗ ಅಥವಾ ಅಣಬೆ ರೋಗ ಅಂತ. ಇತ್ತೀಚೆಗೆ ಯಾಕೆ ಈ ರೋಗ ಹೆಚ್ಚಾಗ್ತಾ ಇತ್ತು ಅಂದ್ರೆ ಮನೇಲಿ ಎಮ್ಮೆ ದನ ಇಲ್ಲ, ಎಮ್ಮೆ ಮನೇಲಿ ಎಮ್ಮೆ ದನ ಇಲ್ಲ ಅಂದ್ಮೇಲೆ ಕ್ಯಾನ್ಸರ್ ರೋಗ ಕೊನೆ ಹಂತಕ್ಕೆ ಬಂದಾಗ ಏನು ಮಾಡೋಕ್ಕಲ್ಲ, ಕಡ್ದ್ಬಿಟ್ಟು ಸುಟ್ಟಾಕ್ಬೇಕು. ಈ ರೋಗನೂ ಹಾಗೇನೆ, ಕೊನೆ ಹಂತಕ್ಕೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ರೈತ ಬಾಂಧವರು ಈ ರೋಗವನ್ನು ಹತೋಟಿ ಮಾಡಬೇಕು ಅಂದರೆ ಪ್ರಾರಂಭಿಕ ಹಂತದಲ್ಲಿ ಎಚ್ಚೆತ್ಕೋಬೇಕು. ಅಯ್ಯ ನಾಲ್ಕು ಗಿಡ ನಮ್ಮ ತೋಟ ಬಂದಿತ್ತೆ ಅಂದರೆ ಅದು ತೋಟ ತುಂಬ ರೋಗಗಳನ್ನು ಹರಡಿರುತ್ತೆ. ಇದಕ್ಕೆ ಎಚ್ಚರಿಕೆ ವಿಷಯ, ನಾಲ್ಕು ಗಿಡದ ರೋಗ ಬಂದು ನಾಲ್ಕು ಗಿಡ ಹೋದು ಅಂತ ತಿಳ್ಕೊ ಸುಮ್ಮನಿರಂಗಿಲ್ಲ, ಯಾಕೆಂದ್ರೆ ರೋಗಾಣು ತೋಟ ತುಂಬ ಹರಡ್ಕೊಂಡಿರುತ್ತೆ. ಸೊ ಅದರಿಂದ ಈ ಅಣಬೆ ರೋಗ ಅಥವಾ ಸ್ವರೋಗ ರೋಗದ ಬಗ್ಗೆ ಗಂಭೀರವಾದ ಪರಿಸ್ಥಿತಿ ತಲುಪ್ತಾ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ಹೊಸದುರ್ಗ ಹೊಳಕೆರೆ ತಾಲೂಕುಗಳಲ್ಲಿ, ನಮ್ಮ ಹಿರಿಯೂರು ತಾಲೂಕಲ್ಲಿ ಅನೇಕ ರೈತರು ಬರ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ರೈತ ಬಾಂಧವರು ಮನೇಲಿ ಒಂದೋ ಎರಡೋ ದನ ಎಮ್ಮೆ ಕಟ್ಟಲೇಬೇಕು. ಸೊ ಇನ್ನು ಗುರುತಿಸೋದು ಹೇಗೆ ಅಣಬೆ ರೋಗನ ಅಂದರೆ, ಅಣಬೆ ರೋಗ ಪೀಡಿತ ಅಂತ ಮರಗಳಲ್ಲಿ ಕೆಳಗಿನ ಎಲೆಗಳು ಹಳದಿಯಾಗಿ ಜೋತು ಬೀಳ್ತವೆ ಮೊದಲನೇ ಪದರ, ಆಮೇಲಿಂದ ಇನ್ನೊಂದು ಪದ ಎಲೆ ಹಳದಿಯಾಗಿ ಜೋತು ಬೀಳ್ತವೆ, ಎಲೆಗಳೆಲ್ಲ ಹಳದಿ ಆಗ್ಬಿಡ್ತವೆ, ಮರ ಒಣಗೋಗ. ಇದು ಎಲೆಗಳಲ್ಲಿ ಕಂಡು ಬರೋ ಲಕ್ಷಣ. ಇನ್ನು ಬುಡದಲ್ಲಿ ರಸ ಇಳಿಯುತ್ತೆ, ಬುಡದಲ್ಲಿ ಬುಡದಿಂದ ನೆಲದಿಂದ ಒಂದೂವರೆ ಅಡಿ ಹತ್ತಿರದಲ್ಲೇ ಇಳಿಯುತ್ತೆ ರಸ. ರಸ ಇಳಿದಂಗೆ ಆಗಿಬಿಟ್ಟು ಅದು ಮೆತ್ತಗಾಗಿರುತ್ತೆ, ಅದನ್ನ ಏನಾದ್ರು ನೀವು ಯಾತ್ರ ಕಲ್ಲಲ್ಲಿ ಯಾತ್ರ ಹಿಂಗೆ ಸ್ವಲ್ಪ ಜುಪ ಒತ್ತಿದರೆ ಕೊಳತಂಗಾಗಿರುತ್ತೆ. ಸೊ ಕೊಳತಂಗಾಗುತ್ತೆ ಅಂದಮೇಲೆ ಮುಗೀತು. ಆಮೇಲೆ ಅಂತ ನೋಡಿ, ಇದು ಬುಡದಲ್ಲಿ ಈ ರಸ ಸೋರುವಂಥ ಲಕ್ಷಣಗಳು, ಎಲೆನಲ್ಲಿ ಒಣಗೋಗಿರೋದು. ಆ ನಂತರ ಆ ಮರವನ್ನು ನೀವು ಬೇರ್ ಸಮೇತ ತೆಗೆದ್ರೆ ಏನೂ ಇಲ್ಲ, ಅಣಬೆ ರೋಗ ಬಂದ್ರೆ ಮರ ಹಿಂಗೆ ಅಲ್ಲಾಡ್ಸಿಬಿಟ್ರೆ ಹಂಗೆ ಬಿದ್ದೋಗ್ಬಿಡ್ತು, ಯಾಕೆಂದ್ರೆ ಬೇರ್ ಕೊಳ್ತೋಗಿ. ಹೆಸರೇ ಇದು ಸೊರಗು ರೋಗ ಅಥವಾ ಅಣಬೆ ರೋಗ ಅಂತ ಕರೀತಾರೆ. ಯಾಕೆ ಸೊರಗು ರೋಗ ಅಥವಾ ಬೇರು ಕೊಳೆ ರೋಗ ಅಂತಾರೆ. ಬೇರೆಲ್ಲ ಕೊಳ್ತೋಗ್ಬಿಡ್ತು, ಬೇರೆಲ್ಲ ಕೊಳ್ತೋಗಿ ಕೊಳ್ತೋದ್ಮೇಲೆ ಗಿಡ ಇನ್ನೆಂಗೆ ಬದುಕುತ್ತೆ, ಆಹಾರ ನೀರು ಸಾಗಾಣಿಕೆ ಆಗಲ್ಲ. ಯಾವಾಗ ಆಹಾರ ನೀರು ಸಾಗಾಣಿಕೆ ಆಗಲ್ಲ, ಎಲೆಗಳು ಒಂದೊಂದಾಗೆ ಒಣಗಿ ಜೋತು ಬೀಳ್ತಾ ಹೋಗ್ತವೆ, ಮರ ಪೂರ್ತಿ ಹೊರಟು ಹೋಗ್ಬಿಡುತ್ತೆ. ಸೊ ಅದರಿಂದ ಇದೊಂದು ಗಂಭೀರವಾದ ಸಮಸ್ಯೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಅಡಿಕೆ ಮತ್ತು ತೆಂಗಿನ ಬೆಳೆಗಾರರಿಗೆ ಗಂಡಾಂತರ ತರುವಂತ ರೋಗ ಇದು, ಬಹಳ ಎಚ್ಚರಿಕೆ ಅಗತ್ಯವಿದೆ. ಇದನ್ನ ಈ ಅಣಬೆ ರೋಗನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಕ್ರಮ ಅನುಸರಿಸಿದ್ರೆ ಇದನ್ನ ಹತೋಟಿ ಮಾಡಬಹುದು? ಅಣಬೆ ರೋಗವನ್ನು ಹತೋಟಿ ಮಾಡುವ ಮುಖ್ಯವಾಗಿ ಈ ರೋಗವನ್ನ ಗುರುತಿಸೋದು ಕಲಿಬೇಕು. ಈಗ ನಮ್ದು ಅವ್ರ ತೋಟ ಒಂದು ಗಿಡದ ಬಂದಿದೆ ಅಂದ್ರೆ ತೋಟಕ್ಕೆ ಎಚ್ಚೆತ್ಕೋಬೇಕು ಅವ್ರು. ಆಮೇಲೆ ನಾನು ಹೇಳಿದ್ನಲ್ಲ, ಗಿಡ ಹೋಗ್ಬೇಕು ಅಂದ್ರೆ ಮನೇಲಿ ದನ ಎಮ್ಮೆ ಬೆಳಿಗ್ಗೆ ಒಬ್ಬರು ರೈತರು ಬಂದರು, ಸರ್ ನಾನು ಇಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಹೊಡೆದ್ನಿ. ಸ್ವಾಮಿ, ಕೊಟ್ಟಿಗೆ ಗೊಬ್ಬರ ಹೊಡೆದ ತಕ್ಷಣ ಭೂಮಿಲಿ ಜೀವಾಣುಗಳು ಇರಲ್ಲ, ಕೊಟ್ಟಿಗೆ ಗೊಬ್ಬರ ಬಿಸಿಲಲ್ಲಿ ಹಾಕಿ ಅದು ಬೆಂಡಾಗೋಗಿರುತ್ತೆ. ನಮ್ಮ ರೈತರು ಹಾಗೆ ತಿಳ್ಕೊಂಡು, ಅನೇಕ ರೈತರು ಸರ್ ಇಷ್ಟು ಲೋಡ್ ಕುರಿ ಗೊಬ್ಬರ ಹೊಡೆದ್ನಿ, ಸರ್ ಇಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಹೊಡೆದ್ನಿ ಸರ್ ನಾನು. ನೋಡಪ್ಪ, ಕೊಟ್ಟಿಗೆ ಗೊಬ್ಬರ ಹೊಡೆದ ತಕ್ಷಣ ಜೀವಾಣುಗಳು ಉತ್ಪತ್ತಿ ಆಗಲ್ಲ. ಬೆಳಿಗ್ಗೆಯಿಂದ ನಾನು ತೋಟಕ್ಕೆ ಹೋಗಿ ಬಂದೆ, ಈಗಿನ್ನ ಅವರು ಕರ್ಲು ಭೂಮಿ ಉಪ್ಪು ನೀರು, ಆ ಕರ್ಲು ಭೂಮಿ ಉಪ್ಪು ನೀರಲ್ಲಿ ಅಡಿಕೆ ಹಾಕಿದರೆ ಅಡಿಕೆ ಗಿಡ ಬೆಳೆದಿದ್ದಾವೆ. ಅದರಲ್ಲಿ ಏನೇ ಪೋಷಕಾಂಶ ಕೊಟ್ಟರು ಬೇರೆ ಹೋಗಲ್ಲ. ಮಣ್ಣು ವಿಜ್ಞಾನಿಗಳು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಕರ್ಲು ಭೂಮಿಲಿ ನಾವೇನೇ ಗೊಬ್ಬರ ಹಾಕಿದ್ರು ಬೇರೆ ಹೋಗಲ್ಲ. ಅದು ಯಾವ ರೀತಿ ಅಂದರೆ, ಮದುವೆ ಮನೆಗೆ ಹೋಗಿರ್ತೀವಿ, ಸಾಂಬಾರು ಘಮ ಘಮ ಅಂತಿರುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಉಪ್ಪು ಊಟ ಮಾಡೋಕ್ಕಾಗತ್ತಾ? ಇದು ಅದಕ್ಕೆ ಕರ್ಲು ಭೂಮಿ ಉಪ್ಪು ನೀರಲ್ಲಿ ನಾವೇನೇ ಪೋಷಕಾಂಶ ಕೊಟ್ಟರು ಕೂಡ ಬೇರೆ ಹೋಗಲ್ಲ. ಅದನ್ನು ಸರಿಪಡಿಸ್ಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಬಳ ಜೊತೆಗೆ ಜೀವಾಮೃತ ಹಾಕ್ಬೇಕು. ಸೊ ಜೀವಾಮೃತ ಮಾಡೋ ವಿಧಾನಗಳು ನಾವು ಹೇಳ್ಕೊಡ್ತೀವಿ. ಸೊ ಈ ಜೀವಾಮೃತ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಇದ್ರ ಜೊತೆ ಟ್ರೈಕೋಡರ್ಮ ಶಿಲೀಂಧ್ರ ಬಳಸ್ಬೋದು. ರೈತ ಬಾಂಧವರಿಗೆ ಅನೇಕ ರೈತರು, ನಾವು ಅನೇಕ ಕಾರ್ಯಕ್ರಮಗಳನ್ನು ನಾನು ಯಾವ ರೈತರು ಕೇಳಿದ್ರು ಕೂಡ ಬಹಳಷ್ಟು ರೈತರಿಗೆ ಟ್ರೈಕೋಡರ್ಮ ಹೆಸರೇ ಗೊತ್ತಿಲ್ಲ, ಬಳಸೋದೆಲ್ಲಿ ಬಂತು? ಹೆಸರೇ ಗೊತ್ತಿಲ್ಲ ಅಂದ್ರೆ ಬಳಕೆ ಎಲ್ಲಿ ಬಂತು? ಬಳಸಲಿಲ್ಲ ಅಂದ್ರೆ ರೋಗ ಹೆಂಗೋಗುತ್ತೆ ಅಲ್ವಾ? ಸೊ ಅದರಿಂದ ರೈತ ಬಾಂಧವರು ಟ್ರೈಕೋಡರ್ಮ ಶಿಲೀಂಧ್ರ ಬಳಸಬೇಕು. ನೋಡಿ, ರೋಗದ ಹೆಸರು, ಆ ರೋಗಾಣುವುದ ಹೆಸರು ಜ್ಞಾನೋಡರ್ಮ, ಆ ನೋಡ್ಸೋದ್ರದ ಜೀವಾಣು ಹೆಸರು ಟ್ರೈಕೋಡರ್ಮ. ನೋಡಿ ಎಷ್ಟು ಚೆನ್ನಾಗಿದೆ ತಿಳ್ಕೊಳಕ್ಕೆ, ರೈಮಿಂಗ್ ಓಡಿಸಿದ್ದಂಗೈತೆ, ಜ್ಞಾನೋಡರ್ಮ ಟ್ರೈಕೋಡ್. ಸೊ ಅದರಿಂದ ಜ್ಞಾನೋಡರ್ಮ ಅಂತಕ್ಕಂಥ ಅಣಬೆ ರೋಗದ ರೋಗಾಣುವನ್ನು ಓಡಿಸ್ಬೇಕು ಅಂದರೆ ಟ್ರೈಕೋಡರ್ಮ ಅಂತಕ್ಕಂಥ ಜೀವಾಣುವನ್ನು ಬಳಸಲೇಬೇಕು. ಎರಡು ಶಿಲೀಂಧ್ರಗಳೇ, ಜ್ಞಾನೋಡರ್ಮನೂ ಒಂದು ಶಿಲೀಂಧ್ರ ರೋಗ ಬರೋದು, ಜೀವಾಣು ಟ್ರೈಕೋಡರ್ಮನೂ ಶಿಲೀಂಧ್ರನೇ. ಆದರೆ ಜ್ಞಾನೋಡರ್ಮ ಶಿಲೀಂಧ್ರ ಕಳ್ಳರಿದ್ದಂಗೆ, ಟ್ರೈಕೋಡರ್ಮ ಶಿಲೀಂಧ್ರ ಪೊಲೀಸ್ನರಿದ್ದಂಗೆ. ಸೊ ಪೊಲೀಸ್ನರು ಕೆಲಸ ಮಾಡೋ ಜೀವಾಣುವನ್ನು ಕೊಟ್ಟರೆ ಕಳ್ಳರನ್ನ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಊಟ ಕೊಡ್ಬೇಕು ತಾನೇ, ಪೊಲೀಸ್ನ ಗುಡ್ಡು ಕಳಿಸ್ಬಿಟ್ಟು ಅವ್ರಿಗೆ ಊಟ ಕೊಡಲು ಅವ್ರ ಹೆಂಗೆ ಬದುಕ್ತಾರೆ? ಇದಕ್ಕೂ ಊಟ ಕೊಡ್ಬೇಕು. ಇದಕ್ಕೆ ಊಟ ಯಾವುದು? ಕೊಟ್ಟಿಗೆ ಗೊಬ್ಬರ. ಸೊ ಅದರಿಂದ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರದ ಜೊತೆ ಜೀವಾಮೃತ ಬಳಸ್ಬೇಕು. ಜೀವಾಮೃತ ಬಳಸಿ ಟ್ರೈಕೋಡರ್ಮ ಶಿಲೀಂಧ್ರ ಬಳಸಬೇಕು. ಟ್ರೈಕೋಡರ್ಮ ಶಿಲೀಂಧ್ರ ಬಳಸೋ ವಿಧಾನ ಏನು? ಭಾಳ ಸುಲಭ. ಚಿತ್ರಾನ್ನ ಗೊಜ್ಜು ಕಲಿಸ್ದಂಗೆ, ಒಂದು ಕೆ ಜಿ ಟ್ರೈಕೋಡರ್ಮನ ಒಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ, ಇದು ಟ್ರೈಕೋಡರ್ಮ ಚಿತ್ರಾನ್ನದ ಗೊಜ್ಜು ಇದ್ದಂಗೆ 100 ಕೆಜಿ ಕೊಟ್ಟಿಗೆ ಗೊಬ್ಬರ ಅನ್ನ ಇದ್ದಂಗೆ, ಗೊಜ್ಜು ಹಾಕ್ಬಿಟ್ಟು ಕಲಸಾದಪ್ಪ ಕಲಿಸ್ಕೊಂಡು 15-20 ನೀರು ಚಿಮ್ಕೊಂಡಿದ್ರೆ ಬೆಳ್ಕೊಳ್ಳುತ್ತೆ, ತೊಗೊಂಡು ಕೊಟ್ಟಿಗೆ ಹಾಕ್ಬೋದು. ನೀವು 1 ಕೆಜಿ 2 ಕೆಜಿ ಟ್ರೈಕೋಡರ್ಮ ಮಿಶ್ರಿತ, ಅದಕ್ಕೆ ನಾವು ಸಂಪತ್ ಭರಿತ ಕೊಟ್ಟಿಗೆ ಗೊಬ್ಬರ ಅಂತ ಕರೀತೀವಿ. ಅದನ್ನು ಬಳಸಿಬಿಟ್ರೆ ಈ ರೋಗವನ್ನು ಯಶಸ್ವಿಯಾಗಿ ತೋಟಿ ಮಾಡ್ಬೋದು. ಆದರೆ ನಮ್ಮ ರೈತ ಬಾಂಧವರಿಗೆ ಇದ್ರ ಬಗ್ಗೆ ಜ್ಞಾನ ಕಡಿಮೆ, ಕಲಿಬೇಕು. ಕಲೀಲಿಲ್ಲ ಅಂದ್ರೆ ತೋಟ ಉಳಿಯಲ್ಲ. ಯಾವ ವಿಜ್ಞಾನಿ ಬಂದ್ರೆ ನಾವೇನು ಟ್ರೈಕೋಡರ್ಮ ಹಾಕಕ್ಕಾಗತ್ತಾ? ತಿಳಿಸೋದಷ್ಟೇ ನಮ್ಮ ಕೆಲಸ ಅಲ್ವಾ. ಸೊ ಅದರಿಂದ ರೈತ ಬಾಂಧವರು ರೋಗಾಣುವನ್ನು ಹೋಗಲಾಡಿಸ್ಬೇಕು ಅಂದರೆ ಈ ಜೀವಾಣುಗಳನ್ನು ಬಳಸಬೇಕು. ಜೀವಾಮೃತ ಬಳಸಿದರೆ ಯಶಸ್ವಿಯಾಗಿ ಇದನ್ನು ಬರ್ದಂಗೆ ನೋಡ್ಕೋಬಹುದು. ಸರ್ ಬಂದುಬಿಟ್ಟಿದೆ ಸರ್, ಏನು ಮಾಡಬೇಕು? ಅವಾಗ ನಾವು ರಾಸಾಯನಿಕಗಳನ್ನು ಬಳಸಲೇಬೇಕಲ್ಲ. ಅದಕ್ಕೆ ಎಕ್ಸಾಕೋನದಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರ್ತದೆ. ಎಕ್ಸಾಕೋನದ ಶಿಲೀಂಧ್ರನಾಶಕ ಎರಡು ಮೇಲೆ ಒಂದು ಲೀಟರ್ ನೀರಿಗೆ ಬರೆಸಿ ಒಂದು ಅಡಿಕೆ ಗಿಡಕ್ಕೆ ಒಂದು 5-6 ಲೀಟ್ರ್ ಬೇರು ನೆನೆಯೋ ರೀತಿ ಹಾಕಿ, ಬೇರುಗಳು ನೆನೆಯೋ ರೀತಿ ಹಾಕಿದರೆ ಆವಾಗ ಆ ಬೇರಿನಲ್ಲಿರ್ತಕ್ಕಂಥ ಶಿಲೀಂಧ್ರಗಳೆಲ್ಲ ಸತ್ತೋಗ್ತವೆ, ಗಿಡ ಚೇತರಿಸ್ಕೊಂತೈತೆ. ಅದು ಪ್ರಾರಂಭಿಕ ಹಂತದ ರೋಗ ಕಣ್ಣು ಬೆಳಗಾದ್ಮೇಲೆ ಆ ಇಂಜೆಕ್ಷನ್ ಕೊಟ್ಟರೆ ಅವ್ನು ಸತ್ತೋಗ್ಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಇದು ಹಾಗೇನೆ ಪ್ರಾರಂಭಿಕ ಹಂತದಲ್ಲಿ ರೋಗ ಶುರುವಾಗ ಹಂತದಲ್ಲಿ ನಾವು ಈ ಶಿಲೀಂಧ್ರನಾಶಕವನ್ನು ಬಳಸಿಬಿಟ್ಟು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇದು ರೈತ ಬಾಂಧವರು ಜೀವಾಣುಗಳನ್ನು ಬಳಸಬೇಕು, ಜೀವಾಮೃತವನ್ನು ಬಳಸಬೇಕು, ಶಿಲೀಂಧ್ರನಾಶಕ ಬಳಸಬೇಕು. ಆವಾಗ ಈ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಈ ಅಡಿಕೆ ಗಿಡದಲ್ಲಿ ಒಂಬಳೆ ಬಂದಾಗ ಒಂಬಳೆ ತಿನ್ನುವ ಈ ಕೀಟಗಳ ಬಗ್ಗೆನೂ ಹೇಳಿದ್ರೆ, ಈಗ ಒಂಬಳೆ ಒಣಗುವ ರೋಗದ ಬಗ್ಗೆ ಅದನ್ನ ಯಾವ ರೀತಿ ಗುರುತಿಸಬೇಕಾಗತ್ತೆ ನಮ್ಮ ರೈತರು, ಅದ ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು? ಒಂಬಳೆ ಒಣಗುವ ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ನಮಗೆ. ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಎಲ್ಲೆಲ್ಲೂ ಅಡಿಕೆ, ನಮ್ಮ ಚಿತ್ರದುರ್ಗ ಅಡಿಕೆ ಬೆಳೆಯೋದಲ್ಲ ಅದು, ಅದು ಎಲ್ಲೆಲ್ಲೂ ಅಡಿಕೆ ಆಗ್ತಾಗ ರೋಗಗಳು ಹಂಗೆ ಇಟ್ಕೊಂಡ್ಬಿಟ್ಟು. ಸೊ ಅದರಿಂದ ಒಂಬಾಳೆ ಒಣಗುವ ರೋಗ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಒಂಬಾಳೆ ತಿನ್ನುವ ಹುಳಕ್ಕೂ ಒಂಬಾಳೆ ಒಣಗುವ ರೋಗಕ್ಕೂ ವ್ಯತ್ಯಾಸ ಏನು? ಒಂಬಾಳೆ ದಳಗಳಲ್ಲಿ ಗಸಗಸೆ ಪುಡಿ ಥರ ಇತ್ತು ಅಂದರೆ ಅದು ಒಂಬಾಳೆ ತಿನ್ನುವ ಹುಳ. ಯಾಕೆಂದರೆ ಹುಳಗಿಕ್ಕೆ ಗಸಗಸೆ ಥರ ಇರುತ್ತೆ, ಅದು ಇಕ್ಕೆ ಗಸಗಸೆ ಥರ ಇಕ್ಕೆ ಥರ ಇಲ್ಲ ಅಂದಾಗ ಅದು ರೋಗ, ತುದಿಯಿಂದ ಒಣಕೊಂಬರುತ್ತೆ. ಸೊ ಒಂಬಾಳೆ ಒಣಗುವ ರೋಗ ಇದನ್ನು ನಾನು ಒಂಬಾಳೆ ತೆರೆದ ತಕ್ಷಣವೇ ನಾವು ಈ ರೋಗ ಶುರುವಾಗ್ಬಿಡುತ್ತೆ. ಸೊ ಇದನ್ನು ಗುರುತಿಸಿಬಿಟ್ಟು ನಾವು ಹತೋಟಿ ಕ್ರಮ ಕೈಗೊಂಡ್ರೆ ಇದನ್ನು ವಿಶೇಷವಾಗಿ ಹತೋಟಿ, ಇದನ್ನು ಹೆಂಗೆ ಹತೋಟಿ ಮಾಡಬೇಕು ಅಂದರೆ, ಇದು ಮೊದಲನೇ ಕೆಲಸ ಏನು ಅಂದರೆ, ಒಂಬಾಳೆ ಒಣಗುವ ರೋಗ ಬಂದಿರತಕ್ಕಂಥ ಒಂಬಾಳೆಗಳಿತ್ತ ಹೊಲದಲ್ಲಿ, ಕೆಲವು ರೈತರೇ ಮಾಡಿಬಿಡ್ತಾರೆ, ಅಡಿಕೆ ಎಲ್ಲ ಕ್ಲೀನಾಗಿ ಕಿತ್ತುಬಿಡ್ತಾರೆ, ಆ ರೋಗ ಬಂದು ಒಣಗಿರೋ ಹಂಗೆ ಬಿಟ್ಬಿಡ್ತಾರೆ. ಮುಂದಿನ ವರ್ಷ ಮಳೆಗಾಲದ ತನಕ ಅದೇ ಅದು ರೋಗ ಗುಪ್ತವಾಗಿರುತ್ತೆ, ಮಳೆ ಬಿದ್ದ ತಕ್ಷಣ ಅಲ್ಲಿರೋ ರೋಗಾಣು ಹೆಚ್ಚಿಗೆಯಾಗಿ ಎಲ್ಲ ಕಡೆ ಹರಡುತ್ತೆ. ಸೊ ಅದರಿಂದ ಒಂಬಾಳೆ ರೋಗ, ಒಂಬಾಳೆ ಒಣಗುವ ರೋಗದಿಂದ ಬಾಧಿತವಾದ ಒಂಬಾಳೆಗಳನ್ನು ಕೊನೆಯ ಬೀಡು ಅಡಿಕೆ ಕೀಳ್ತಾರಲ್ಲ, ಅವಾಗ ಅವೆಲ್ಲ ಒಂಬಾಳೆಗಳನ್ನು ಕಿತ್ತು ಸುಟ್ಟಾಕ್ಬೇಕು, ಇಲ್ಲ ಗುಂಡಾಗ ಗೊಬ್ಬರ ಮಾಡ್ಕೋಬೇಕು, ಮ್ಯಾಲ್ಗಡೆ ಬಿಸಾಕ್ಬಾರ್ದು. ಮ್ಯಾಲ್ಗಡೆ ಬಿಸಾಕಿ ರೋಗ ಬಿಟ್ಕೊಂಡಂಗೆ ಮತ್ತೆ ಮಳೆಗಾಲ ಬಂದ ತಕ್ಷಣ ಅದೇ ರೋಗಾಣು ಉದ್ಭವ ಆಗ್ತವೆ ಮತ್ತು ಹೊಟ್ಟೆ ತುಂಬ ಹರಡ್ಕೊಳ್ಳುತ್ತೆ. ಇದನ್ನು ಕಲಿಬೇಕು, ಯಾಕೆಂದರೆ ಒಂಬಾಳೆ ಒಣಗುವ ರೋಗವನ್ನು ಹತೋಟಿ ಮಾಡೋಕ್ಕೆ ಅದಕ್ಕೆ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಏನು ಮಾಡ್ಬೇಕು, ಅದಕ್ಕೆ ಬಾಧಿತ ರೋಗ ಪೀಡಿತ ಒಂಬಾಳೆಗಳನ್ನು ನಾಶಪಡಿಸ್ಬೇಕು, ಅದು ಬಹಳ ಮುಖ್ಯವಾಗಿ. ಆ ನಂತರ ಈ ಒಂಬಾಳೆ ರೋಗ ಕಾಣಿಸ್ಕೊಂಡಾಗ ನಾವೇನು ಮಾಡ್ಬೋದು ಅಂದರೆ, ನಾವು ಮ್ಯಾಂಕೋಜೆಬ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರುತ್ತೆ, ಅದನ್ನು 2 ಗ್ರಾಮ್ ಲೀಟರ್ಗಾಗಿ ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಇದನ್ನ ಹತೋಟಿ ಮಾಡಬಹುದು. ಸರ್, ಇನ್ನೊಂದು ಎಲೆ ಚುಕ್ಕೆ ರೋಗದ ಬಗ್ಗೆ ಹೇಳಿದ್ರೆ, ಈ ಎಲೆ ಚುಕ್ಕೆ ರೋಗನ ಯಾವ ರೀತಿ ಗುರುತಿಸಬಹುದು, ಯಾವ ಹಂತದಲ್ಲಿ ಬರುತ್ತೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗ್ತದೆ? ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಅಂತ ಹೆಸರೇ ಹೇಳ್ತದೆ, ಎಲೆನಲ್ಲಿ ಚುಕ್ಕೆ ಬಂದೇ ಎಲೆ ಚುಕ್ಕೆ ರೋಗ. ಇದು ಎಲೆ ಚುಕ್ಕೆ ರೋಗ ಬರಕ್ಕೆ ನಾನಾ ಕಾರಣ ಇದಾವೆ. ಈಗಿನ ನಾನು ರೈತರ ಅಡಿಕೆ ತೋಟಕ್ಕೆ ಹೋಗಿದ್ದೆ, ಅವರಲ್ಲಿ ರೋಗ ಭಯಂಕರ ಇತ್ತು. ಯಾಕೆ ಅಂದರೆ ನಾನು ಹೇಳಿದ್ನಲ್ಲ, ಪೋಷಕಾಂಶ ಕೊರತೆಯಿಂದಲೂ ಬರುತ್ತೆ. ಈಗ ಪೋಷಕಾಂಶ ಕೊರತೆ ಆದಾಗ ಏನಾಗುತ್ತೆ, ಎಲೆ ವೀಕ್ ಆಗುತ್ತೆ. ಎಲೆ ವೀಕ್ ಆದಮೇಲೆ ಮನುಷ್ಯ ವೀಕ್ ಆದಾಗ ಎಲ್ಲ ಕಾಯಿಲೆ ಬರೋದಿಲ್ವ? ಅದೇ ರೀತಿ ಎಲೆ ಯಾವಾಗ ಅದು ಪೋಷಕಾಂಶ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ, ಯಾಕಂದರೆ ಕರ್ಲ ಮಣ್ಣು ಉಪ್ಪು ನೀರ ಕಡೆ ಪೋಷಕಾಂಶ ಸಿಗಲ್ಲ. ನಮ್ಮ ಮಣ್ಣು ವಿಜ್ಞಾನಿಗಳಾಗಲೇ ತಿಳಿಸಿದ್ದಾರೆ ಏನಂತ, ಕರ್ಲ ಮಣ್ಣು ಇದ್ದರೆ ಉಪ್ಪು ನೀರಿದ್ದರೆ ಪೋಷಕಾಂಶ ಲಭ್ಯತೆ ಇರಲ್ಲ. ಸೊ ಅದೇ ರೀತಿ ಪೋಷಕಾಂಶ ಕೊರತೆ ಆದರೂ ಎಲೆ ಹಳದಿ ಆಗುತ್ತೆ, ಅವಾಗ ಎಲೆ ಹಳದಿ ಆದಮೇಲೆ ಯಾವಾಗ ಎಲೆ ವೀಕ್ ಆಗುತ್ತೆ ಚುಕ್ಕೆ ಬರ್ತದೆ. ಸೊ ಅದು ಎಲೆ ಚುಕ್ಕೆ ರೋಗ. ಆನಂತರ ಏನಾಗುತ್ತೆ, ನಾವು ನುಸಿ ಉಳಿದವಲ್ಲ, ಅವು ರಸ ಇದ್ದಮೇಲೆ ಎಲೆ ವೀಕ್ ಆಗುತ್ತೆ, ಆ ನುಸಿ ರಸ ಇದ್ದಮೇಲೂ ಕೂಡ ಎಲೆ ಚುಕ್ಕೆ ರೋಗ ಬರುತ್ತೆ. ಆಮೇಲೆ ಏನಾಗುತ್ತೆ, ಕರ್ಲ ಮಣ್ಣು ಉಪ್ಪು ನೀರಾದಾಗ ಎಲೆ ಸುಟ್ಟಂಗಾಗುತ್ತೆ, ತುದಿಯಿಂದ ಒಣಕೊಂಬರುತ್ತೆ, ತುದಿಯಿಂದ ಮಚ್ಚೆ ಒಣಕೊಂಬಂತು, ಅದು ಎಲೆ ಚುಕ್ಕೆ ರೋಗ. ಸೊ ಈ ರೀತಿ ಎಲೆ ಚುಕ್ಕೆ ರೋಗಗಳಲ್ಲೇ ಇಷ್ಟು ರೀತಿ ಇದ್ದಾವೆ. ಸೊ ಇವನ್ನ ನಾವು ಗುರುತಿಸಬಹುದು. ಗುರುತಿ ಅದಕ್ಕೆ ಸರಿಯಾದ ಬರೀ ನಾವು ಅದು ಶಿಲೀಂಧ್ರನಾಶಕ ಸಿಂಪಡಣೆ ಒಂದೇ ಅಲ್ಲ, ಅದು ನೀರು ನಿರ್ವಹಣೆ ಮಾಡಬೇಕು, ಗೊಬ್ಬರ ಹಾಕ್ಬೇಕು. ನಮ್ಮಲ್ಲಿ ಅಡಿಕೆ ಅನೇಕ ರೈತ ಬಂದವ್ರಿಗೆ ಏನು ಗೊತ್ತಾ, ಅಡಿಕೆ ಅಂದರೆ ಚೆನ್ನಾಗಿ ನೀರು ಕೊಟ್ಬಿಡ್ಬೇಕು, ಯಾವಾಗಲೂ ಅಡಿಕೆ ತೋಟ ಅಂದ್ರೆ ನೀರು ನಿಂತಿರ್ಬೇಕು. ಹಂಗೆ ನಿಂತು ನಾನು ರೈತರು ಬಂದವ್ರಿಗೆ ಹೇಳ್ತೀವಿ, ಅಡಿಕೆ ತೋಟಕ್ಕೆ ಅತಿಯಾಗಿ ನೀರು ಕೊಡೋದು ಒಂದೇ, ಜೇಬು ತುಂಬ ದುಡ್ಡು ತುಂಬ್ಕೊಂಡು ಅಡಿಯಲ್ಲಿ ಒಂದು ತೂತ ಮಾಡ್ಕೊಳ್ಳೋದು ಒಂದೇ, ತೂತಾಗಿರೋ ಜೇಬ್ನ ದುಡ್ಡು ನಿಲ್ತಾವ? ನಿಲ್ಲಲ್ಲ. ಅಡಿಕೆ ತೋಟದಾಗ ಯಾವಾಗಲೂ ನೀರು ಕಟ್ಟಿರೋ ತೋಟಲ್ಲೂ ಆ ಪೋಷಕಾಂಶನೂ ನಿಲ್ಲಲ್ಲ. ಸೊ ಅದರಿಂದ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಎಲೆನಲ್ಲಿ ಚುಕ್ಕ ಚುಕ್ಕೆ ಕಾಣಿಸ್ಕೊಂಡಾಗ ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಅದು ಬರೋಕ್ಕೆ ಕಾರಣ ಇಲ್ಲ, ಪೋಷಕಾಂಶ ಕೊರತೆಯಿಂದ ಬರ್ಬೋದು ಅಥವಾ ನುಸಿಗಳು ರಸ ಇರೋದ್ರಿಂದಲೂ ಬರ್ಬೋದು. ಇವೆರಡೂ ಸಮಸ್ಯೆ ಇಲ್ಲ ಅಂದಾಗ ಅದು ಎಲೆ ಚುಕ್ಕೆ ರೋಗ ಇರುತ್ತೆ. ಬಟ್ ಇವು ಸಮಸ್ಯೆಯಿಂದಲೂ ಬಂದಾಗಲೂ ಕೂಡ ನಾವು ಅದಕ್ಕೆ ಸಿಂಪಡಣೆ ಮಾಡೋದು. ಇದಕ್ಕೂ ಕೂಡ ನಾವು ಮ್ಯಾಂಕೋಜೆಬ್ 2 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಜೊತೆಗೆ ನಾವು 1-2 ದ್ರಾವಣ ಬರ್ತಾ ಅದನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡಿದ್ರೆ ಅದನ್ನು ಯಶಸ್ವಿಯಾಗಿ ನಾವು ಹತೋಟಿ ಮಾಡ್ಬೋದು.

ಬಳ್ಳಿ ಬಸವನೆಂಬ ಬಳ್ಳಿ. ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಆಯತ ಬಸವಣ್ಣ. ಬಿದಿರಮ್ಮ ತಾಯಿ ಕೇಳಿ ಬಿದಿರಮ್ಮ ತಾಯಿ ಕೇಳೇ